ಕಾರ್ಯಕ್ರಮದ ಕಡೆಯದಾಗಿ ಶಿವಮೊಗ್ಗದ ಶ್ರೀ ಈರಪ್ಪ ಮತ್ತು ತಂಡದವರಿಂದ ವೀರಭದ್ರ ದೇವರ ಒಡಪುಗಳು. ಇಂದ್ರದೇವನು ಮನದಲ್ಲಿ ಆಲೋಚಿಸುತ್ತಾ ಅದಕ್ಕೋಸ್ಕರವಾಗಿ ಪೆಟ್ಟಾಗಬೇಕೆಂದು ಮನೆಯಲ್ಲಿ ಆಲೋಚಿಸಿ ಅಂತ ಪರಮಾತ್ಮನ ಇಚ್ಛೆಯಂತೆ ಶ್ರೀಮನ್ನಾರಾಯಣನ ಪಡೆದುಕೊಂಡು ಮಂದಾರ ಪರ್ವತವನ್ನೇ ಸಮುದ್ರದಲ್ಲಿ ಎತ್ತಿಟ್ಟು ತಮ್ಮ ವಾಸಿಗೆಯನ್ನು ತೆಗೆದುಕೊಂಡು ಬಂದು ವಾಸಿಗೆಯನ್ನು ಪರ್ವತದ ಸುತ್ತಲೂ ಸುತ್ತಿ ದೇವಾನ ದೇವತೆಗಳು ಅಂತಪ್ಪ ವಾಸಿಗೆಯ ಬಾಲು ಹಿಡಿದುಕೊಂಡರು. ರಕ್ಕಸರನ್ನು ಅಂತಪ್ಪ ಬಾಯಿ ಒಳಗೆ ನಿಲ್ಲಿಸಿಕೊಂಡರು. ವಾಸಿಗೆಯ ಬಾಯಿ ಕಡೆಗೆ ನಿಲ್ಲಿಸಿಕೊಂಡಾಗ ಒಂದು ಕಡೆ ದೇವತೆಗಳು ಒಂದು ಕಡೆ ರಾಕ್ಷಸರು. ಸಮುದ್ರ ಮಥನ ಮಾಡುವ ಕಾಲಕ್ಕೆ ಅಂತಪ್ಪ ಪರ್ವತವು ತಳವನ್ನು ಸೇರಿತು. ಆಗಲಾಗಿ ಸಕಲ ದೇವತೆಗಳು ಇಂದ್ರದೇವರ ಸಮೇತನಾಗಿ ಹೇ ಭಗವಲ್ಲ ಶ್ರೀಮನ್ನಾರಾಯಣ ಹೇಗಂದ ಶ್ರೀಮನ್ನಾರಾಯಣ ಧ್ಯಾನವನ್ನು ಮಾಡಲು ತೊಡಗಿದರು. ಆಗ ಶ್ರೀಮನ್ನಾರಾಯಣನು ಸಮುದ್ರದ ಒಳಗೆ ಹೊಕ್ಕು ಆ ಪರ್ವತವನ್ನು ಎತ್ತಿ ಹಿಡಿಯಲು ಆಗ ಒಂದ ಕಡೆ ದೇವತೆಗಳ ಒಂದ ಕಡೆ ರಾಕ್ಷಸರು ಕೂಡಿಕೊಂಡು ಮಂದಾರ ಪರ್ವತವನ್ನ ಕಡೆಯಲಾರಂಭಿಸಿದರು. ಸಮುದ್ರವನ್ನು ಕಡೆದಂತೆ ಕಡೆದಂತೆ ಕಡೆದಂತೆ ಕಡೆದಂತೆ ಸಮುದ್ರ ಉಕ್ಕಿ ಉಕ್ಕಿ ಉಕ್ಕಿ ಉಕ್ಕಿ ಉಕ್ಕಿ ಹರಿಯುತ್ತಿರಲು ಸಮುದ್ರ ಉಕ್ಕಿದಂತೆ ಉಕ್ಕಿದಂತೆ ನರಿ ಮೇಲಾರಂಭಿಸಿತು. ವಾಸಿಗೆ ತಡೆಯಲಾರಲಾರದೆ ವಾಸಿಗೆ ತಡೆಯಲಾಗರದೆ ತನ್ನ ಬಾಯಿ ಒಳಗಿಂದ ವಿಷವನ್ನು ಕಕ್ಕುತ್ತಿರುವ ಕಾಲಕ್ಕೆ ಸಮುದ್ರ ತಳವನ್ನು ಸೇರಿದಂತೆ ಇಂದ್ರನ ಐಶ್ವರ್ಯದಲ್ಲಿರ್ತಕ್ಕಂಥ ಒಂದೊಂದೇ ಒಂದೊಂದೇ ಸಾಮಗ್ರಿಗಳು ಒಂದೊಂದಾಗಿ ಮೇಲೆ ಬರಲಾರಂಭಿಸಿದವು. ಅವನು ಹೋದಂತ ಐಶ್ವರ್ಯವೆಲ್ಲವೂ ಸಹಿತ ಬರುತ್ತಿರುವ ಕಾಲದಲ್ಲಿ ಕಾಮಧೇನು ಕಲ್ಪವೃಕ್ಷವು ಮೇಲೆ ಬಂದಿತು. ಮತ್ತೆ ಸಮುದ್ರವನ್ನು ಮಥನ ಮಾಡಿದಂತೆ ಅಮೃತ ಕಳಸವು ಮೇಲೆ ಬರಲಾರಂಭಿಸಿತು. ಅಮೃತ ಕಳಸವು ಬರುತ್ತಿರುವ ಕಾಲದಲ್ಲಿ ಇಂತಪ್ಪ ವಾಸಿಕೆಯ ಬಾಯಿಯೊಳಗಿಂದ ವಿಷವು ಕಕ್ಕುತ್ತಿರುವ ಕಾಲದಲ್ಲಿ ವಿಷವು ಈ ಸಮುದ್ರದಲ್ಲಿ ಸೇರಿದರೆ ಕೋಟಿ ಬ್ರಹ್ಮಾಂಡವೇ ನಶಿಸಿ ಹೋಗುವುದೆಂದು ಸಾಕ್ಷಾತ್ ಸಚ್ಚಿದಾನಂದ ಪರಶಿವ ಮೂರ್ತಿಯು ಆ ವಾಸಿಕೆಯ ಬಾಯಿಂದ ಬರತಕ್ಕಂತ ವಿಷವನ್ನು ತನ್ನ ಕರುಳಿಗೆ ಬಿಡಿದುಕೊಂಡು ಆ ವಿಷವನ್ನು ತನ್ನ ಕಂಠದೊಳಗೆ ಗಡ್ಡ ಗಡ್ಡ ಗಡ್ಡ ಗಡ್ಡ ಗಡ್ಡ ಗಡ್ಡ ಗಡ್ಡ ಗಡ್ಡ ಗಡ್ಡ ಕೊಡುಯುತ್ತಿರಲು ಪಾರ್ವತಾದೇವಿ ಓಡೋಡಿ ಬಂದು ಈ ವಿಷವನ್ನು ಕುಡಿದರೆ ಪರಮಾತ್ಮನು ಉಳಿಯುವುದಿಲ್ಲವೆಂದು ತಿಳಿದು ಪರಮಾತ್ಮನ ಕಂಠವನ್ನು ಬಿಗಿಯಾಗಿ ಹಿಡಿದುಕೊಳ್ಳಲು ಆಗ ಪರಮಾತ್ಮನ ಕಂಠವನ್ನು ಹಿಡಿದ ಕ್ಷಣವೇ ಪರಮಾತ್ಮನು ಕುಡಿದಂತ ಅಂತಪ್ಪ ವಿಷವು ಪರಮಾತ್ಮನ ದೇಹದೊಳಗೆ ಹೋಗದಂತೆ ತಡೆಗಟ್ಟಿದ ಕ್ಷಣಕ್ಕೆ ಆ ಎಲ್ಲಾ ವಿಷವು ಮುಖವನ್ನು ಆವರಿಸಿ ಪರಮಾತ್ಮನ ಕಂಠ ಸಮೇತವಾಗಿ ನೀಲಿ ವರ್ಣವಾಯಿತು. ಪರಮಾತ್ಮ ಮುಖವೆಲ್ಲವೂ ನೀಲಿ ವರ್ಣವಾಗಿದ್ದರಿಂದ ವಿಷವ ಕುಡಿದಕ್ಕೋಸ್ಕರ ಪರಮಾತ್ಮನಿಗೆ ನೀಲಕಂಠ ನೀಲಕಂಠ ನೀಲಕಂಠದ ನಾಮಾಂಕಿತವಾಯಿತು. ದೇವ ಹೀಗೆ ಸಮುದ್ರ ಮಥನ ಮಾಡುತ್ತಾ ಮಾಡುತ್ತಾ ಮಾಡುತ್ತಾ ಮಾಡುತ್ತಾ ಮಾಡುತ್ತಾ ಮಾಡುತ್ತಾ ಅಮೃತ ಕಲಸು ಮೇಲೆ ಬರುತ್ತಿರಲು ದೇವೇಂದ್ರ, ಈ ಅಮೃತ ಕಲಶವನ್ನು ನೀನು ದೇವಾನು ದೇವತೆಗಳಿಗೆ ಕೊಟ್ಟರೆ ಎಲ್ಲರ ಅಜಮರವಾಗುವರು. ಹೀಗೆಂದು ಪರಮಾತ್ಮನ ದೃಷ್ಟಿಯಿಂದ ಬಂದಂತ ಅದೇ ಅಮೃತ ಕಲಶವನ್ನು ದೇವೇಂದ್ರ ಕರಲ್ಸರಕ್ಕೆ ಕೊಡಲು. ಕೆಳಗಡೆ ಇದುವರೆಗೂ ಶಿವಮೊಗ್ಗದ ಶ್ರೀ ಈರಪ್ಪ ಮತ್ತು ತಂಡದವರಿಂದ ವೀರಭದ್ರ ದೇವರ ಉಡಪುಗಳನ್ನ ಕೇಳಿದಿರಿ. ರೀ ಮಾಲತಿ, ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ. ಫ್ರಿಡ್ಜ್ 18,000. ಅಯ್ಯೋ ನಿನ್ನ ಟಿವಿ 14,000. ಎಲ್ಲ ಈ ವಾಷಿಂಗ್ ಮಷೀನ್ 8,000. ಶಿವನೇ ಗತಿ. ಕೇಳುಗರೆ, ನೀವು ಮಿಕ್ಸಿ ವಾಷಿಂಗ್ ಮಷೀನ್ ಬಳಸ್ತಾ ಇರ್ತೀರಾ ಅಲ್ವಾ? ಮನೆ ಕೂಡ ಕಟ್ಟಿಸ್ತಾ ಇರ್ತೀರಾ? ವ್ಯಾಪಾರಿಗಳಾಗಿರ್ಲಿ, ವೈದ್ಯರಾಗಿರ್ಲಿ, ಕೃಷಿಕರಾಗಿರಲಿ, ಓಡಾಟ ಮಾಡುವವರಾಗಿರಲಿ, ಪೆಟ್ರೋಲ್ ಸಿಗದೆ ಹೋದರೆ